ಜಾತರೆಂದರ ಜಾತರೆಲ್ಲ ಇದು, ಜಾತರೆಂದರ ಜಾತರೆಲ್ಲ ಇದು, ಮೂರು ದಿನದ ಸಂತೋ ಜಾತರೆಂದರ ಜಾತರೆಲ್ಲ ಇದು, ಮೂರು ದಿನದ ಸಂತೋ. ಮನಸ್ಸಂಬು ಮಿಕ್ಕದ ಹೊಟ್ಟಿ ತುಂಬಸಾಕ್ ಹೋಗಿ ಹೊಟ್ಟಿ ಹರ್ಕೊಂಡ ಕುಂತು, ನೀ ಹೊಟ್ಟಿ ಹರ್ಕೊಂಡ ಕುಂತು. ಸಂತಿಲಿ ನರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತೋ, ಸಂತಿಲಿ ನರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತೋ, ಸಂತಿಲಿ ನರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತೋ. ಕೊಣ್ಣೂರ ತಿನ್ನುವಾಯಿ ಕಂದ ಬಾಪುವಾಗಿರ್ ಮಲ್ಲನ ಚಿಂತೋ, ಆಗಿರ್ ಮಲ್ಲನ ಚಿಂತೋ. ಜಾತ ಮುತ್ತಿನಂತ ಜನ ಕೇಳರೆ ಜಾತರಂಗ ಮಾಡಬೇಕು, ನಾವು ನೀವು ಜಾತರಂಗ ಮಾಡಬೇಕು. ಹಳೆ ಬಟ್ಟೆ ಹರಿದು ಹೊಸ ಕೌಲಿ ಹೊಲದಂಗ ಬಾಳೆ ಮಾಡಬೇಕು, ಹತ್ತುಕೊಂಡು ಹೊರದಾಗಿರಬೇಕು, ಬಾಳೆ ಮಾಡಬೇಕು, ಹತ್ತುಕೊಂಡು ಹೊರದಾಗಿರಬೇಕು, ಹೊರದಾಗಿರಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ರಾಹುಲ್ ಶಿಂದೆ, ಸಿಇಒ ಜಿಲ್ಲಾ ಪಂಚಾಯತ್ ವಿಜಯಪುರ ಡಿಸ್ಟ್ರಿಕ್ಟ್. ತಮಗೆಲ್ಲ ಗೊತ್ತಿದ್ದ ಹಾಗೆ ಜನರಲ್ ಎಲೆಕ್ಷನ್ಸ್ 2023 ಮೇ 10 ನಡೆಯಲಿದೆ. ಅದಕ್ಕೆ ಚುನಾವಣಾ ಆಯೋಗವು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಮತದಾನ ಹೇಗೆ ಹೆಚ್ಚು ಮಾಡಬೇಕನ್ನುವುದು ಒಂದು ಉದ್ದೇಶದಿಂದ ಬಹಳಷ್ಟು ಕಾರ್ಯಚಟುವಟಿಕೆಗಳು ನಾವು ಸ್ವೀಪ್ ಅಡಿಯಲ್ಲಿ ನಡೆಸ್ತಾ ಇದ್ದೀವಿ. ಸ್ವೀಪ್ ಅಂದರೆ ಸಿಸ್ಟಮೆಟಿಕ್ ವೋಟರ್ ಎಜುಕೇಷನ್ ಆ್ಯಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್. ಈ ಒಂದು ಪ್ರೋಗ್ರಾಮು 2010-11 ಸ್ಟಾರ್ಟ್ ಆಯಿತು. ಏನಂತಂದರೆ ನಮ್ಮ ಮತದಾರರನ್ನು ನಾವು ಅವರಿಗೆ ಅವೇರ್ನೆಸ್ಸು, ಅವರು ಮತದಾನ ಏಕೆ ಮಾಡಬೇಕು ಅಂತನ್ನುವುದು ತಿಳಿಸ್ಕೊಡುವ ಒಂದು ಕಾರ್ಯಕ್ರಮ ಇದಾಗಿದೆ. ನಾನು ವಿಜಯಪುರ ಜಿಲ್ಲೆಯ ಬಗ್ಗೆ ಮಾತಾಡ್ತೀನಿ. ವಿಜಯಪುರ ಜಿಲ್ಲೆಯಲ್ಲಿ 2018 69.69% ವೋಟಿಂಗ್ ಆಗಿದೆ. ನಮ್ಮ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಸ್ಟೇಟ್ ಆವರೇಜ್ಗಿಂತ ಕಡಿಮೆ ಮತದಾನ ಆಗಿದೆ. ಇದು ಬಹಳ ಖಂಡನೀಯ. ಅದಕ್ಕೋಸ್ಕರ ನಾವು ಈ ವರ್ಷ ಮತದಾನದ ಬಗ್ಗೆ ಮತದಾರರನ್ನು ನಮ್ಮ ಮತಗಟ್ಟೆಗೆ ಕರೆತರುವಲ್ಲಿ ನಾವು ಅವರಿಗೆ ಬಹಳಷ್ಟು ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಇವಾಗಾಗಲೇ ಎಲ್ಲ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಟ್ರೆಡಿಷನಲ್ ಟಾಂಗಾ ರೈಡ್ ಅಂತ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಕೂಡ ಇವೆಂಟ್ ಮಾಡಿದ್ದೀವಿ. 30 ನಮ್ಮ ನಡೆ ಮತಗಟ್ಟೆಯ ಕಡೆ ಅಂತ ನಮ್ಮ ಎಲ್ಲ ಮತಗಟ್ಟೆಗಳಲ್ಲಿ ನಾವು ಧ್ವಜಾರೋಹಣ ಮಾಡಿ ನಮ್ಮ ಮತದಾರರಿಗೆ ಅವರ ಮತಗಟ್ಟೆಯ ಪರಿಚಯವನ್ನು ಕೂಡ ಮಾಡಿದ್ದೀವಿ. ನಮ್ಮ ಬಿಯೋಲೋಸ್ ಅವರು, ನಮ್ಮ ಪಂಚಾಯಿತಿ ಸಿಬ್ಬಂದಿಯವರು, ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿಯವರು ಹಾಗೂ ನಮ್ಮ ಎಲ್ಲ ಇಲಾಖೆಯವರು ತಮ್ಮ ಮನೆ ಮನೆಗೆ ಬಂದು ತಮಗೆ ಮತದಾನ ಮಾಡಬೇಕಂತ ಎಲ್ಲರೂ ತಮಗೆ ಕೇಳಿಕೊಳ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬಿಜಾಪುರ ಜಿಲ್ಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಬಿಸಿಲಿರುತ್ತೆ. 2018 or 2019 ಕೂಡ ನಾವು ನೋಡಿದ್ದೀವಿ, ಬಹಳಷ್ಟು ಜನ ನಾವು ಅವರಿಗೆ ಕಾರಣ ಕೇಳಿದಾಗೆ ಅವರು ಬಿಸಿಲಲ್ಲಿ ನಮಗೆ ಮತಗಟ್ಟೆಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರು. ಅದಕ್ಕೆ ನಾವು ನಮ್ಮ ಬಹಳಷ್ಟು ಮತಗಟ್ಟೆಗಳಲ್ಲಿ ಒಂದು ನೆರಳಿನ ವ್ಯವಸ್ಥೆ ಮಾಡ್ತೀವಿ, ಕುರ್ಸಿಯ ವ್ಯವಸ್ಥೆ ಮಾಡ್ತೀವಿ, ಒಂದು ವೇಟಿಂಗ್ ರೂಮ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಪೋಲಿಂಗ್ ಬೂತ್ ಪಕ್ಕದಲ್ಲಿರುವ ನಮ್ಮ ಶಾಲೆ ಕೊಠಡಿಗಳು ಅದಕ್ಕೆ ವೇಟಿಂಗ್ ರೂಮ್ ಅಂತ ನಾವು ಪರಿಗಣಿಸಿ ಅಲ್ಲಿ ತಮಗೆ ವ್ಯವಸ್ಥೆ ಕೂಡ ಮಾಡ್ತೀವಿ. ಅದರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಟಾಯ್ಲೆಟ್ಸ್ ಇರುತ್ತೆ, ಹಾಗೆ ತಮಗೆ ಅನುಕೂಲಕ್ಕೆ ಭಾಳಷ್ಟು ನಾವು ಫೆಸಿಲಿಟೀಸ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ನಾವು ಮಾಡಿದಾಗೆ ತಾವು ಒಂದು ದಿವಸ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಅಥವಾ ತಮ್ಮ ಬೇರೆ ಬೇರೆ ಕೆಲಸವನ್ನು ಸೈಡ್ ಇಟ್ಟು ಅವತ್ತಿನ ದಿವಸ ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕಂತ, ಅದಕ್ಕೆ ತಾವು ಕಡ್ಡಾಯವಾಗಿ ಮೇ 10 ಯಾವುದೇ ಆಸೆ ಅಮಿಷಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ತಾವು ತಮ್ಮ ಸಹ ಕುಟುಂಬದೊಂದಿಗೆ ಹಾಗೂ ತಮ್ಮ ಅಕ್ಕಪಕ್ಕ ಮನೆಯವರೊಂದಿಗೆ ತಾವೆಲ್ಲರೂ ಬಂದು ಮತದಾನ ಮಾಡಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ.